ಮೂಲತಃ ನಿಮ್ಮ ತಂದೆ ತಾತನವರ ಕಾಲದಿಂದಲೂ ಕೃಷಿಕರ ಅಥವಾ ಮಧ್ಯದಲ್ಲಿ ಕೃಷಿಗೆ ಬಂದವರ? ಹೇಗೆ ಸರ್? ನಾವು ನಮ್ಮ ತಂದೆ ತಾತನವರ ಕಾಲದಿಂದಲೂ ಕೂಡ ಮೂಲತಃವಾಗಿ ನಮ್ಮ ಕುಟುಂಬ ಕೃಷಿ ಕುಟುಂಬ. ಕೃಷಿ ಕುಟುಂಬದಿಂದ ಕೃಷಿ ಕುಟುಂಬ. ಏನನ್ನು ಮುಖ್ಯವಾಗಿ ನೀವೆಲ್ಲ ಬೆಳೆಯೋದು? ಸರ್, ನಾವು ಮಿಶ್ರವಾಗಿರತಕ್ಕಂಥ ಬೇಸಾಯವನ್ನ ಕೃಷಿಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ಅದರ ಜೊತೆಗೇನೆ ಒಂದು ನಾಲ್ಕಾರು ಎಮ್ಮೆಗಳನ್ನು ಕೂಡ ಸಾಕೊಂಡು ನಾವು ಮಿಶ್ರ ಬೆಳೆಯ ರೂಪದೊಳಗ ನಾವು ಕೃಷಿಯಲ್ಲಿ ನಮ್ಮನ್ನು ನಾವು ತೊಡಸ್ಕೊಂಡಿದ್ದೀವಿ ಸರ್. ಆದರೆ ಈಗ ಸಾಮಾನ್ಯವಾಗಿ ಕೃಷಿಗೆ ಹೈನುಗಾರಿಕೆ ಅಥವಾ ಪಶು ಸಾಕಾಣಿಕೆ ಇವೆರಡೂ ಒಂದಕ್ಕೊಂದು ಅವಲಂಬಿಸಿಕೊಂಡಿರ್ತವೆ. ಒಂದಕ್ಕೊಂದು ಸರ್, ಇವು ಒಂದೇ ನಾಣ್ಯದ ಎರಡು ಮುಖಗಳಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸರ್. ಅಂದ್ರೆ ಈಗಿನ ದಿನಮಾನದೊಳಗ ನಮ್ಮ ಒಂದು ರೈತ ಕುಟುಂಬಗಳು ಯಾವ ರೀತಿಯಾಗಿರ್ತಕ್ಕಂತ ಒಂದು ವ್ಯವಸ್ಥೆಯಲ್ಲಿ ತಮ್ಮಲ್ಲಿ ಅಳವಡಿಸಿಕೊಂಡಿದ್ದಾರೆ ಅಂತಂದ್ರೆ ಸರ್, ಅವರು ಬೇಗನೆ ಆದಾಯ ಬರಬೇಕು, ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಆದಾಯ ತೆಗಿಬೇಕು, ಆದ್ರೆ ಶ್ರಮವನ್ನು ವಹಿಸಬಾರದು ಅನ್ನುವಂತ ಒಂದು ಮನವರಿಕೆ ಇದ್ದಂತ ರೈತ ಬಾಂಧವರಿದ್ದಾರೆ ಸರ್. ಜೊತೆಗೆ ರಾಸಾಯನಿಕವಾಗಿರ್ತಕ್ಕಂತ ಗೊಬ್ಬರಗಳನ್ನೇ ಅವಲಂಬಿಸಿ ತಮ್ಮ ಜೀವನವನ್ನ ಕಳಿತಕ್ಕಂತ ರೈತರು ಕೂಡ 90% ಇದ್ದಾರೆ ಅಂತ ಹೇಳ್ಬೋದು ಸರ್ ನಾವು. ಆದ್ರೆ ನಮ್ಮ ಕುಟುಂಬದೊಳಗೆ ನಾವು ಯಾವ ರೀತಿಯಾದಂತ ಒಂದು ಕೃಷಿ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಿದ್ದೀವಿ ಅಂತಂದ್ರೆ ಸರ್, ನಮ್ದಿರತಕ್ಕಂಥದ್ದು 4 ಎಕರೆ ಭೂಮಿ ಸರ್. 4 ಎಕರೆ ಒಳಗ ನಾವು ಹೆಚ್ಚಿನ ಪ್ರಮಾಣದೊಳಗ ಅಂದ್ರೆ ನಾವು ನಮ್ಮ ತಂದೆಯವರು ನಮ್ಮ ತಾತನವರು ಅಂತಂದ್ರೆ ನಮ್ಮ ತಂದೆಯವರ ಕಾಲದಿಂದಲೂ ಸರ್ ನಾವು ನೋಡ್ತಕ್ಕಂಥದ್ದಂದ್ರೆ ನಮಗೀಗ 35 ವರ್ಷ ಸರ್. ನಾವೀಗಿಲ್ಲಿ ನಾವು ಸ್ನಾತಕೋತ್ತರ ಪದವಿ ಓದಿದ್ರೂ ಕೂಡ ನಮ್ಮ ಒಂದು ಬಿಡುವಿನ ವೇಳೆಯಲ್ಲಿ ನಾವು ಹೆಚ್ಚಿನ ಪ್ರಮಾಣದೊಳಗ ಶ್ರಮವನ್ನ ಈ ಕೃಷಿಯಲ್ಲೇ ನಾವು ಕಲಿತೀವಿ ಸರ್. ನಮ್ಮ ಎಲ್ಲ ಒಂದು ನಮ್ಮ ಮನೆಯೊಳಗೆ ಒಂದು 5-6 ಜನ ಇದೀವಿ ಸರ್. 5-6 ಜನರೊಳಗ ನಾವು ನಮ್ಮ ತಂದೆ ತಾಯಿಯವರು ಕೂಡ ಕೃಷಿಯೊಳಗನ ಹೆಚ್ಚು ಕಾಲವನ್ನು ಕಳೀತಾರೆ, ಮತ್ತು ನಾವು ಕೂಡ ನಾವು ನಮ್ಮ ಶ್ರೀಮತಿಯವರು ಕೂಡ ಈ ಕುಟುಂಬದೊಳಗೆ ಒಂದು ಕೃಷಿಯಲ್ಲೇನ ನಮ್ಮ ನಿತ್ಯ ಜೀವನವನ್ನು ಕಳೀತೀವಿ ಸರ್. ನೀವು ವಿದ್ಯಾವಂತರು ಅದರಲ್ಲೂ ಸ್ನಾತಕೋತ್ತರ ಪದವಿಯನ್ನು ಮಾಡ್ಕೊಂಡಿದ್ದೀರಿ ಸರ್? ಹೌದು ಸರ್. ಯಾವ ವಿಷಯದಲ್ಲಿ ಸರ್? ನಾವು ಎರಡು ವಿಷಯದೊಳಗೆ ಸ್ನಾತಕೋತ್ತರ ಮಾಡ್ಕೊಂಡಿದ್ದೀವಿ ಸರ್. ಒಂದು ಇತಿಹಾಸ ವಿಭಾಗದೊಳಗೆ ಸರ್, ಇನ್ನೊಂದು ಶಿಕ್ಷಣ ಶಾಸ್ತ್ರದೊಳಗೆ ಸರ್. ಅಂದ್ರೆ MA MED ಎರಡು ರೀತಿಯಿಂದಲೂ ಇದು ಮಾಡ್ತಾ ಇದ್ದೀವಿ. ಮತ್ತೆ ಅತಿಥಿ ಉಪನ್ಯಾಸಕರಾಗಿ ಕೂಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಯಲಬುರ್ಗಾದಲ್ಲಿ ಕೂಡ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಅಲ್ಲಿನೂ ಕೆಲಸ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನೊಂದು ವಿದ್ಯಾನಂದ ಗುರುಕುಲ ಪದವಿ ಮಹಾವಿದ್ಯಾಲಯದಲ್ಲಿ ಕೂಡ ನಾವು ಶಿಕ್ಷಣ ಶಾಸ್ತ್ರ ವಿಭಾಗದೊಳಗೆ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಅಂದ್ರೆ ನಿಮ್ಮ ಈ ಕೆಲಸದ ಜೊತೆಗೂ ಕೃಷಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀರಿ ಸರ್? ಕೃಷಿಗೆ ಅಂತಂದ್ರೆ ನಾವು ದಿನನಿತ್ಯ ನಾವು ಒಂದು 5-6 ತಾಸಂತೂ ಕೃಷಿಗೆ ನಾವು ನಮ್ಮನ್ನು ನಾವು ತೊಡಸ್ಕೊಳ್ತೀವಿ ಸರ್. ಆದ್ರೆ ನಾವಿಲ್ಲಿ ನಮ್ಮ ವರ್ಕ್ ಬೆಳಿಗ್ಗೆಯಿಂದನ ಸರ್ 8 ಗಂಟೆವರೆಗೂ ಕೂಡ ನಮ್ಮ ಹೊಲದೊಳಗೆ ಯಾವ ಕೆಲಸ ಇರ್ತಾವ ಅದನ್ನೆಲ್ಲ ಮಾಡಿಬಿಡ್ತೀವಿ ಸರ್. 8 ಗಂಟೆಯಿಂದ ನಾವೆಲ್ಲ ರೆಡಿಯಾಗಿ ಸ್ನಾನ ಗಿನ ಮಾಡಿಕೊಂಡು ಮತ್ತೆ 2 ಗಂಟೆವರೆಗೂ ನಾವು ಉಪನ್ಯಾಸ ಕಾರ್ಯಕ್ರಮವನ್ನು ನಮ್ಮ ಕಾಲೇಜ್ ಒಳಗ ಮಾಡಿ ನೆಕ್ಸ್ಟ್ ಮತ್ತೆ 3 ಗಂಟೆ ಅನ್ನೋತ್ಲೇ ಮನೆ ಸೇರಿ ಮತ್ತೆ 3 ಗಂಟೆಯಿಂದ ಸ್ವಲ್ಪ ಊಟ ಗೀಟ ಮಾಡಿಕೊಂಡು ಮತ್ತು ವಾಪಸ್ ಹೊಲಗಳಿಗೆ ಹೋಗಿ ಇದ್ದಂತ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗ್ತೀವಿ ಸರ್. ಸಂಜೆ ಮುಂದೆ 6 ವರೆಗೂ ನಾವು ಕೃಷಿ ಒಳಗ ನಮ್ಮನ್ನ ನಾವು ತೊಡಸ್ಕೊಂತೀವಿ ಸರ್. ಏನೇನು ಬೆಳಿತೀರಿ ನೀವೆಲ್ಲ ಸರ್? ನಾವು ನಮ್ಮ ತಂದೆಯವರ ಕಾಲದಿಂದಲೂ ಕೂಡ ಈ ಸಜ್ಜಿ, ಮೆಕ್ಕೆಜೋಳ ಇವೆಲ್ಲ, ಕಡಲೆ ಅಂದ್ರೆ ನೆಲಗಡಲೆ ಇವೆಲ್ಲ, ಸೂರ್ಯಕಾಂತಿ ಇವೆಲ್ಲ ಬೆಳೀತಿದ್ರು ಸರ್. ಆದ್ರೆ ನಾವು ಅದರಿಂದ ಬರ್ತಕ್ಕಂಥ ಆದಾಯ ಕಡಿಮೆ ಆಯ್ತು ಸರ್. ಇವಾಗ ಏನಾಗಿದೆ ಅಂತಂದ್ರೆ ಸರ್, ಕೂಲಿ ಕಾರ್ಮಿಕರ ಒಂದು ಪ್ರಮಾಣನೂ ಕೂಡ ಕಡಿಮೆ ಸರ್. ಅಂದ್ರೆ ಕೂಲಿ ಜಾಸ್ತಿ ತಗೊಳ್ತಾರೆ ಸರ್, ಆದ್ರೆ ಕೂಲಿ ಜಾಸ್ತಿ ಕೊಟ್ಟರು ಕೂಡ ಅವರು ನಮ್ಗೆ ಕೆಲಸ ಮಾಡ್ಲಿಕ್ಕೆ ಬರಲ್ಲ ಸರ್. ಆಳು ಸಿಗ್ತಕ್ಕಂಥ ಪ್ರಮಾಣ ಕಡಿಮೆ ಸರ್, ದುಡಿತಕ್ಕಂಥವ್ರ ಸಂಖ್ಯೆ ಕಡಿಮೆ ಐತ್ರಿ. ಇದನ್ನೆಲ್ಲ ನೋಡ್ಕೊಂಡಾಗ ನಾವು ಕೂಡ ಈಗ ಇಷ್ಟೆಲ್ಲ ವಿದ್ಯಾವಂತರಾದಾಗಲೂ ನಾವು ಸ್ವಲ್ಪ ಟೆಕ್ನಾಲಜಿ ಅಂದ್ರೆ ಈ ಒಂದು ತಂತ್ರಜ್ಞಾನಮಯವಾಗಿರ್ತಕ್ಕಂಥ ಕೃಷಿಯೊಳಗೆ ನಮ್ಮನ್ನು ನಾವು ತೊಡಸ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ನಾವಿಲ್ಲಿ HBT ಅಂದ್ರೆ ಬಯೋಟೆಕ್ನಾಲಜಿ ಒಳಗೊಂಡಿರ್ತಕ್ಕಂಥ ಹತ್ತಿಯನ್ನು ಕೂಡ ನಾವು ಬೆಳೀತಾ ಇದ್ದೀವಿ ಸರ್. ಅದಂದ್ರೆ ಸಾಲಿನಿಂದ ಸಾಲಿಗೆ ಯಾವ ರೀತಿಯಾಗಿರ್ತಕ್ಕಂಥದ್ದು ನಾವು ಹೆಚ್ಚು ಇಳುವರಿ ಬೇಕಂದ್ರೆ ಸರ್, ಅಂದ್ರೆ ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ 2 ಫೀಟ್ನಷ್ಟು ಅಂತರವನ್ನು ತಗೊಳ್ತೀವಿ ಸರ್. ಅಂದ್ರೆ ಎರಡೂ ಕಡೆನೂ ಕೂಡ ಅರಗಲಿಕ್ಕೆ ಅಂದ್ರೆ ಎತ್ತುಗಳ ಮೂಲಕವಾಗಿ ಅರಗಲಿಕ್ಕೆ ರಂಟೆ ಹೊಡಿಲಿಕ್ಕೆ ಬಂದಿರಬೇಕು ಸರ್. ಅಂದ್ರೆ ಹೆಚ್ಚು ಕಳೆ ಬರಬಾರದು ಅನ್ನುವಂಥ ಉದ್ದೇಶಕ್ಕೆ ನಾವು ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ 2 ಫೀಟ್ನಲ್ಲಿ ಅಂತರವನ್ನ ಮಾಡಿಕೊಂಡು ಬೆಳಿತೀವಿ ಸರ್. ನಾವು ಈ ಹತ್ತಿ ಲಾಭದಾಯಕ ಅಂತೇಳಿ ನೀವು ಆಯ್ಕೆ ಮಾಡ್ಕೊಂಡಿದ್ರು ಅಥವಾ ಈ ಪರಿಸರಕ್ಕೆ ಸೂಕ್ತವಾಗಿ ಸರ್? ಪರಿಸರದ ಜೊತೆಗೆ ಲಾಭದಾಯಕನೂ ಹೌದು ಸರ್. ಅದು ಅಂದ್ರೆ ಆಳುಗಳನ್ನ ಜಾಸ್ತಿ ತಿನ್ನುತ್ತೆ ಅಂತ ಜನ ಹೇಳ್ತಾರೆ, ಆದ್ರೆ ನಮಗಂತ ಆ ರೀತಿ ಕಂಡಿಲ್ಲ ಸರ್. ಅದು ಅಂದ್ರೆ ಬೇರೆ ಒಂದು ಬೆಳೆಗಳಿಗೂ ಕೂಡ ಯಾವ ರೀತಿ ಆಳನ್ನ ನಾವು ಹತ್ತೀವೋ ಅದೇ ರೀತಿಯಲ್ಲಿ ಇದಕ್ಕೂ ಕೂಡ ಹಾಳ ಹೋಗುತ್ತೆ ಸರ್. ಜೊತೆಗೆ ಇದು ಯಾವ ರೀತಿ ಆಗುತ್ತೆ ಅಂದ್ರೆ ಸರ್, ಹತ್ತಿಯಿಂದ ಸಾಕಷ್ಟು ರೀತಿಯಲ್ಲಿ ನಮಗೆ ಭೂಮಿಗೆ ಬೇಕಾಗಿರ್ತಕ್ಕಂಥ ಜೀವಸತ್ವಗಳು ಅಲ್ಲಿ ಉಪಯುಕ್ತ ಆಗ್ತವೆ ಸರ್. ಅಂದ್ರೆ ಹತ್ತಿಯ ಎಲೆ ಉದುರಿದ ಮೇಲೆ ಅದು ಮತ್ತೆ ನೆಕ್ಸ್ಟ್ ಇನ್ನೊಂದು ಬೆಳೆಗೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರ ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ ಸರ್. ನಾವು ಕಂಡಂಗೆ ಅದರ ಜೀವಸತ್ವವನ್ನ ಹೆಚ್ಚು ಮಾಡುತ್ತೆ ಸರ್, ಭೂಮಿಗೆ ಮಣ್ಣಿನಲ್ಲಿ ಜೀವಸತ್ವವನ್ನು ಹೆಚ್ಚು ಮಾಡುತ್ತೆ ಸರ್ ಹತ್ತಿ ಬೆಳೆ ಮಾತ್ರ. ಬೇರೆದ್ದು ಹೆಚ್ಚು ಮಾಡುತ್ತಂದ್ರು ಕೂಡ ಅದು ಅಷ್ಟೊಂದು ನಮಗೆ ಉಪಯುಕ್ತ ಅಂತೇಳಿ ಕಂಡಿಲ್ಲ ಸರ್ ನಮ್ದು. ಈಗ ಹತ್ತಿ ಮುಖ್ಯ ಬೆಳೆಯನ್ನು ನೀವು ಮಾಡ್ಕೊಂಡಿದ್ದೀರಿ. ಹೌದು ಸರ್. ಹೌದು. ಈ ಹತ್ತಿಗೆ ಬೆಳಿಬೇಕು ಅನ್ನೋದಾದ್ರೆ ನೀವು ಯಾವ್ಯಾವ ತರದ ಸಿದ್ಧತೆಗಳನ್ನು ಮಾಡ್ಕೊತೀರಿ ಅಂದ್ರೆ? ಸರ್, ನಾವು ಹತ್ತಿ ಬೆಳಿಬೇಕಾದಂತ ಒಂದು ಬೆಳೆಗೆ ಸಿದ್ಧತೆ ಅಂತಂದ್ರೆ ಮಾರ್ಚ್ ಎರಡನೇ ವಾರದೊಳಗೆ ನಾವು ಹತ್ತಿ ಬೆಳಿಲಿಕ್ಕೆ ಅದು ಸೂಕ್ತವಾಗಿರ್ತಕ್ಕಂಥ ಕಾಲಾವಧಿ ರೀ ಸರ್. ಅಂದ್ರೆ ಮಾರ್ಚ್ ಎರಡನೇ ವಾರ ಅಂತಂದ್ರೆ 10ನೇ ತಾರೀಕಿನಿಂದ 25 ಅಥವಾ 20ನೇ ತಾರೀಕಿನ ಒಳಗಡೆನೆ ನಾವು ಬೆಳೆಯನ್ನು ಆ ಒಂದು ಅಂದ್ರೆ ನಾಟಿ ಮಾಡ್ತಕ್ಕಂಥ ಕಾಲಾವಧಿ ಸರ್. ಅಂದ್ರೆ ನಾವಿಲ್ಲಿ ಗ್ರಾಮೀಣ ಪ್ರದೇಶದೊಳಗೆ ಅಥವಾ ರೈತ ಇದರೊಳಗೆ ಬೀಜ ಬಿತ್ತನೆ ಮಾಡ್ತಿರೋ ಸಸಿ ತಂದು ನಾಟಿ ಮಾಡ್ತೀವಿ. ಇಲ್ಲ ಸರ್, ಹೇಗೆ ಹತ್ತಿಯಲ್ಲಿ ಬೀಜೋತ್ಪಾದನೆ ಮಾಡಿರ್ತಕ್ಕಂಥ ಪ್ಯಾಕೆಟ್ ಅನ್ನ ನಾವು ತಗೊಂಡ್ಬರ್ತೀವಿ ಸರ್. ಬೀಜೋತ್ಪಾದನೆ ಆಲ್ರೆಡಿ ಅವರು ಕಂಪನಿಯಿಂದ ಮಾಡಿರ್ತಾರೆ ಸರ್. ಅವಾಗ ನಮ್ಮ ಅಜ್ಜನ ಅಥವಾ ತಂದೆಯವರ ಕಾಲದೊಳಗೆ ಏನ್ ಮಾಡ್ತಿದ್ರು ಸರ್, ಹತ್ತಿ ಯಾವುದೋ ಒಂದು ಇದ್ರೊಳಗೆ ತಗೊಂಬಂದು ಗೋಮೂತ್ರ ಮತ್ತು ಸಗಣೆ ಮತ್ತು ಬೂದಿಯಿಂದ ಅದನ್ನೆಲ್ಲ ಲೇಪನ ಮಾಡಿರಿ ಅಂದ್ರೆ ಬೀಜೋಪಚಾರವನ್ನು ಮಾಡಿ ಬೆಳಿಗ್ಗೆ ಅವತ್ತು ಹೋಗಬೇಕಾದ ಸಂದರ್ಭದೊಳಗೆ ಅದನ್ನೆಲ್ಲ ಮಾಡಿಟ್ಕೊಂಡು 10 ಗಂಟೆ ಸುಮಾರಿಗೆ ಅದನ್ನೆಲ್ಲ ತಗೊಂಡೋಗಿ ಅವತ್ತು ಅವ್ರು ನಾಟಿ ಮಾಡ್ತಿದ್ರು ಸರ್. ಅವ್ರು ಅಂದ್ರೆ ಉಳುಮೆ ಮಾಡೋದ್ರ ಜೊತೆಗೆ ಬಿತ್ತಿದ್ರು ಸರ್. ಆದ್ರೆ ಇವಾಗ ಏನಂತಂದ್ರೆ ಸರ್, ಅಷ್ಟೊಂದು ನಮಗಿಲ್ಲಿ ಶ್ರಮ ವಹಿಸ್ತಕ್ಕಂತ ಒಂದು ಇಲ್ಲ ಸರ್, ಈಗ ಅಂದ್ರೆ ತಾಳ್ಮೆ ಇಲ್ಲ ನಮಗೂ ಕೂಡ, ಆದ್ರೆ ಇಲ್ಲ ಅಂತಾನೆ ಹೇಳ್ಬೋದ್ರಿ. ಅದಕ್ಕಾಗಿ ನಾವು ಆಲ್ರೆಡಿ ಅವರು ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡಿ ಅವಕ್ಕೆಲ್ಲ ಅದನ್ನ ಬೀಜೋಪಚಾರವನ್ನ ಮಾಡಿರ್ತಕ್ಕಂತ ಪಾಕೆಟ್ನೊಳಗಿರ್ತಕ್ಕಂಥ ಬೀಜವನ್ನ ತಗೊಂಡ್ ಬರ್ತೀವಿ ಸರ್. ತಗೊಂಡ್ ಬಂದು ನಾವು ಎತ್ತಿನ ಮೂಲಕವಾಗಿ ರಂಟಿ ಮೂಲಕ ಅದನ್ನ ಬಿತ್ತನೆಯನ್ನು ಮಾಡಿ. ಅಂದ್ರೆ ಹತ್ತಿ ಬೀಜ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಹೊಲಕ್ಕೆ ಏನೇನು ಕೊಡ್ತೀರಿ? ಹೊಲಕ್ಕೆ ಸರ್ ನಾವು ಯಾವುದೇ ತರದಿಂದಲೂ ರಾಸಾಯನಿಕ ಗೊಬ್ಬರವನ್ನು ಹಾಕಂಗಿಲ್ಲ ಸರ್. ನಾವು ತಳಗೊಬ್ಬರ ಅಂತ ಹೇಳ್ತಾರೆ, ತಳಗೊಬ್ಬರನ್ನು ಕೂಡ ಹಾಕಲಾರ್ದಂಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಕೆಲವೊಂದಿಷ್ಟು ನಾವು ನಮ್ಮ ಮನೆಯೊಳಗ 4 ಎಮ್ಮೆಗಳಿರೋದ್ರಿಂದ ಪ್ರತಿ ವರ್ಷಕ್ಕೂ ನಾವು ಒಂದು 10ರಿಂದ 12 ಟ್ರಿಪ್ ಟ್ರ್ಯಾಕ್ಟರ್ ಗೊಬ್ಬರ ಆಗುತ್ತೆ ಸರ್. ಅದನ್ನೆಲ್ಲ ತಗೊಂಡೋಗಿ ನಾವು ಹೊಲಗಳಿಗೆ ಹಾಕ್ತೀವಿ ಸರ್. ಹಾಕಿ ಆಮೇಲೆ ಟ್ರ್ಯಾಕ್ಟರಿಂದ ಸ್ವಲ್ಪ ಆಳವಾಗಿರ್ತಕ್ಕಂಥ ರೀತಿಯಲ್ಲಿ ಮಣ್ಣಿನೊಳಗ ಸಂಪೂರ್ಣವಾಗಿ ಬೆರೆಯುವಂಗ ಮಿಶ್ರಣ ಆಗುವಂಗ ಒಂದೆರಡು ಮೂರು ಸರಿ ಹರಗಿಸ್ತೀವಿ ಸರ್. ಹರಗಿಸಿದ ಮೇಲೆ ಆಮೇಲೆ ಸ್ವಲ್ಪ ಅದು ಸ್ವಲ್ಪ ಹದಕ್ಕೆ ಬಂದಾದ ಮೇಲೆ ಅಂದ್ರೆ ಅದು ಡಿಸೆಂಬರಿಂದ ಅಂದ್ರೆ ಒಂದು 3 ತಿಂಗಳದೊಳಗೆ ಒಂದು 4 ಬಾರಿ ಅಂತೂ ಅದನ್ನ ರಂಟಿ ಹೊಡೆಯೋದು, ಅದನ್ನೆಲ್ಲ ಮಣ್ಣನ್ನ ಸಣ್ಣ ರೂಪದೊಳಗೆ ಅಂದ್ರೆ ಅದೆಲ್ಲ ಮಿಶ್ರಣ ಆಗ್ಬೇಕು ಸರ್ ಸಂಪೂರ್ಣವಾಗಿ. ಆ ರೀತಿಯಲ್ಲಿ ಮಾಡ್ತೀರಿ ಮಾಡಿ ಮಾರ್ಚ್ ಅವಧಿಯೊಳಗ ಸ್ವಲ್ಪ ಮಳೆ ಆ ಟೈಮ್ನೊಳಗ ಬಂತು ಅಂದ ತಕ್ಷಣ ಸ್ವಲ್ಪ ನಾವೇನ್ ಮಾಡ್ತೀವಿ ಅಂತಂದ್ರೆ ಭೂಮಿ ಎಲ್ಲ ಕಾದಿರುತ್ತಲ್ರಿ, ಮಳೆ ಬಂದ ತಕ್ಷಣ ನಾವು ಏನ್ ಮಾಡ್ತೀವಿ ಸ್ವಲ್ಪ ಅದನ್ನ ಬಿತ್ತನೆಯನ್ನ ಕೈಗೊಂಡು ಬಿಡ್ತೀವಿ ಸರ್ ಮಾರ್ಚ್ ಎರಡನೇ ವಾರದೊಳಗೆ. ಅದು ಏನಂತಂದ್ರೆ ಏಪ್ರಿಲ್ 1ನೇ ವಾರಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಒಂದು 25 ಅಥವಾ 1 ತಿಂಗಳದಾದ್ಮೇಲೆ ಅವಾಗ ಸ್ವಲ್ಪ ಸಣ್ಣ ಸಣ್ಣ ಒಂದು ಕಳೆ ಬಂದಿರುತ್ತೆ ಸರ್. ಅವಾಗ ಏನ್ ಮಾಡ್ತೀವಿ, ಕಳೆನಾಶಕ ಸಿಕ್ತು ನಾವು ಕಳೆನಾಶಕವನ್ನ ತಗೊಂಬಂದು ಸಿಂಪಡಣೆ ಮಾಡ್ತೀವಿ, ಇಲ್ಲ ಅಂತಂದ್ರೆ ಅದನ್ನ ಒಂದೆರಡು ಸಾರಿ ರಂಟಿ ಹೊಡಿತೀವಿ, ಒಂದೆರಡು ಸಾರಿ ಒಂದು ಅಡ್ಡಲಾಗಿ ಮತ್ತು ಉದ್ದಲಾಗಿ ಎರಡೂ ರೀತಿಯಿಂದ ರಂಟೆ ಹೊಡೆದಾಗ ಅದು ಒಂದು ಅದಕ್ಕೆ ಬರುತ್ತೆ. ಆಮೇಲೆ ಏನಾಗುತ್ತಂದ್ರೆ ಅದು ಒಂದು ನಾಟಿ ಆಗಿರ್ತಕ್ಕಂಥ ಒಂದು ಸಸಿ ಉತ್ಕೃಷ್ಟವಾಗಿ ಬೆಳೀತದೆ ಸರ್. ಆ ನಂತರ ಮತ್ತೆ ಅವಶ್ಯ ಇತ್ತು ಅಂತಂದ್ರೆ ಒಂದು 4-6 ಆಳುಗಳನ್ನು ತಗೊಂಡೋಗಿ ಅದರಲ್ಲಿರ್ತಕ್ಕಂಥ ಬಡ್ಡಿಯೊಳಗಿರ್ತಕ್ಕಂಥ ಒಂದು ಕಸವನ್ನು ಸ್ವಚ್ಛ ಮಾಡ್ತೇವೆ ಸರ್. ಸ್ವಚ್ಛ ಮಾಡಿ ಮತ್ತೆ ಅದಕ್ಕೆ ಅವಶ್ಯ ಇದ್ರೆ ಒಂದಿಷ್ಟು ಕ್ರಿಮಿನಾಶಕವನ್ನು ಅವಾಗ ನಾವು ಸಿಂಪಡಣೆ ಮಾಡ್ತೇವೆ ಸರ್. ಅಂದ್ರೆ ಅತಿಯಾಗಿ ಕ್ರಿಮಿನಾಶಕವನ್ನು ಮಾಡಂಗಿಲ್ರಿ, ಅವಾಗ ಒಂದೆರಡು ಟೈಮ್ ಮಾತ್ರ ನಾವು ಸಿಂಪಡಣೆ ಮಾಡಿ. ಹತ್ತಿಗೂ ಕಾಯಿಲೆಗಳು ಬರ್ತಾವ? ಹತ್ತಿಗೂ ಸಾಕಷ್ಟು ಸರ್. ಅದು ನಾವು ಗ್ರಾಮೀಣ ಪ್ರದೇಶದೊಳಗೆ ನಮ್ಮ ಅಜ್ಜ ಮುತ್ತಜ್ಜನವರು ಏನಂತಿದ್ರಿ, ಹತ್ತಿಗೆ 10 ಕುತ್ತು ಅಂತ ಹೇಳ್ತಾರೆ. ಅಂದ್ರೆ 16 ರೋಗಾದಿಗಳು ಬರ್ತಾವ್ರಿ, ಆದ್ರೆ 16 ರೋಗಾದಿಗಳನ್ನು ತಡ್ಕೊಳ್ತಕ್ಕಂಥ ಸಾಮರ್ಥ್ಯ ಹತ್ತಿಗಿರುತ್ತೆ. ಅಷ್ಟೊಂದು ಅದು ತಡ್ಕೊಂತು ಅಂತಂದ್ರೆ ಅದರಿಂದ ಬರ್ತಕ್ಕಂಥ ಆದಾಯ ಹೆಚ್ಚಾಗಿ ಬರುತ್ತೆ ಸರ್. ಹಂಗಾಗಿ ನಾವು ಏನ್ ಮಾಡ್ತೀವಿ, ಒಂದು 4 ಎಕರೆಗೆ ನಾವು ಹತ್ತಿಯನ್ನ ಹಾಕಿದೀವಿ ಅಂತಂದ್ರೆ ಅದು 1 ಎಕರೆಗೆ ನಾವು ಯಾವ ರೀತಿ ನಮ್ಮ ಒಂದು ತಂದೆಯವರ ಕಾಲದಿಂದಲೂ 1 ಎಕರೆಗೆ ಕಮ್ಮಿ ಅಂದ್ರೆ ಕೂಡ 20 ಕ್ವಿಂಟಲ್ ನೋಡಕ್ ತೆಗೆದಿಲ್ಲ ಸರ್. ನಾವು 18ರಿಂದ 20 ಕ್ವಿಂಟಲ್ ಕಾಮನ್ ಆಗಿ ಬರುತ್ತೆ. 4 ಎಕರೆಗೆ ಅಂತಂದ್ರೆ 1 80 ಕ್ವಿಂಟಲ್ ಸರ್. ಅದು ಒಂದು 5,000 ರೂಪಾಯಿ ಕಿಮ್ಮತ್ ಸಿಕ್ತಿ ಅಂತಂದ್ರೆ ಕೂಡ ನಾವು ಒಂದು 4-4.5 ಲಕ್ಷ ನಮಗೆ ಪ್ರಾಫಿಟ್ ಸಿಗುತ್ತೆ ಸರ್. ಹಂಗಾಗಿ ನಮ್ಗೆ ಹತ್ತಿ ಬೆಳೆಯೊಳಗೆ ಯಾವುದೇ ಕಾರಣಕ್ಕೂ ಅದು ಲಾಸ್ ಅಂತ ಅನ್ಕೊಂಡಿಲ್ರಿ, ನಮ್ಗೆ ಅದರಿಂದ ಲಾಭದಾಯಕನ ಅಂತ ಅನ್ಕೊಂಡಿವ್ರಿ. ಸೊ ಈಗ ಹತ್ತಿಗೆ 10 ಕುತ್ತು ಅಂತ ಹಿರಿಯರು ಹೇಳ್ತಾ ಇದ್ರೆ ನಿಮ್ಮ ಕಾಲಕ್ಕೆ ಆ ಅನುಭವ ಆಗಿದೆಯಾ? ಅಂದ್ರೆ ಅದು ಫಸ್ಟ್ ಬಿತ್ತಿದ ತಕ್ಷಣ ಒಂದು 20 ದಿನಕ್ಕ ಏನಾಗುತ್ತೆ ಅಂತಂದ್ ಸರ್, ಅದಕ್ಕೆ ವೈರಸ್ ಅಂತಂದ ಹೇಳಿ ಇದ್ರೊಳಗೆ ಬರ ಸರ್. ಎಲೆಗಳ ಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕ ಆಕಾರದಲ್ಲಿ ಸಣ್ಣ ಸಣ್ಣ ಒಂದು ವೈರಸ್ಗಳು ಬರ್ತವೆ ಸರ್. ಅದು ಲೀಪ್ ಮೈನರ್ ಅಂತಂದೇಳಿ ಇದು ಒಂದು ಟೆಕ್ನಾಲಜಿ ಒಳಗೆ ಕರೀತಾರೆ ಸರ್. ನಾವೆಲ್ಲ ಇದು ವೈರಸ್ ಅಂತಂದೇಳಿ ಕರಿತೀವಿ. ಒಂದು ಸರಿ ಅದು ಬಂತು ಅಂತಂದ್ರೆ ಸರ್, ಸಂಪೂರ್ಣವಾಗಿ ಆ ಎಲೆಯೊಳಗೆ ಆ ಒಂದು ಗಿಡದೊಳಗೆ 4-6 ಎಲೆಗಳಿದ್ರು ಕೂಡ 4-6 ಎಲೆಗಳು ಸಂಪೂರ್ಣವಾಗಿ ಮೆತ್ಕೊಂಡ್ಬಿಡುತ್ತೆ ಸರ್. ಅದು ಕಾಣಲಾರ್ದಂಗೆ ಅದು ಸೂಕ್ಷ್ಮ ರೀತಿಯಿಂದ ಅದನ್ನು ಸ್ವಲ್ಪ ನಾವು ಸೂಜಿ ಆಕಾರದೊಳಗೆ ಅದನ್ನು ತೆಗೆದು ನೋಡಿದಾಗ ರೀ ಸಣ್ಣ ಸಣ್ಣ ಬಾಲು ಉಳಿದ ಆಕಾರದೊಳಗೆ ಕಾಣ್ತಾವೆ ಸರ್. ಅದು ಹೋಗೋದಂತಂದ್ರೆ ಸರ್ ಲೇಟ್ ಆಗುತ್ತೆ ಸರ್. ನಾವು ಈ ಎಲ್ಲ ಒಂದು ರಾಸಾಯನಿಕ ಬಿಟ್ಟು ಬೇರೆದೇನಾದರೂ ನಾವು ಲೇಪನ ಮಾಡಿದೀವಿ ಅಂತಂದ್ರೆ ಸರ್ ಲೇಟ್ ಆಗುತ್ತೆ ಸರ್ ಪ್ರೊಸೆಸ್. ಅದು ಅದು ಎಲ್ಲ ಒಂದು ಇಡೀ ಹೊಲಕನ ಹತ್ತಿ ಬಿಡುತ್ತೆ ಸರ್. ಹಂಗಾಗದ್ ಬೇಡ ಅಂತಂದೇಳಿ ನಾವೇನ್ ಮಾಡ್ತೀವಿ, ಕ್ರಿಮಿನಾಶಕವನ್ನ ತಗೊಂಡ್ ಬಂದು ಅವಾಗೆಲ್ಲ ಸಿಂಪಡಣೆ ಮಾಡಿದಾಗ ಅದು ಸ್ವಲ್ಪ ಒಂದು ಲೆಕ್ಕದೊಳಗೆ ಕಂಟ್ರೋಲ್ ಬರುತ್ತೆ ಸರ್. ಆ ನಂತರ ಸರ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಗೊಬ್ಬರವನ್ನ ಕೊಟ್ಟು ಮತ್ತೆ ಅದು ಮಳೆ ಬರಲಿಲ್ಲ ಅಂತಂದ್ರಪ್ಪ ಅಂದ್ರೆ ನಮ್ಗೆ ಸ್ವಲ್ಪ ಒಂದು 2 ಎಕರೆಕ್ ಆಗುವಂತ ಡ್ರಿಪ್ ಮಾಡಿದ್ರೆ 4 ಎಕರೆಕನು ಆಗುತ್ತೆ ಸರ್ ನಮ್ದು ಕೊಳವೆ ಬಾವಿಗಿರ್ತಕ್ಕಂಥ ನೀರು. ಇಲ್ಲ ಅಂತಂದ್ರೆ ಆಜುಬಾಜು ಇದ್ದವರು ಸ್ವಲ್ಪ ದುಡ್ಡಿಗೆ ಮಾತಾಡಿ ಸ್ವಲ್ಪ ನೀರನ್ನ ನಾವು ಒರೆಸ್ತೀವಿ ಸರ್, ಅರಿಸಿ ಆಮೇಲೆ ಅದು ಹೊಲ ತಂಪಿ ಕಿಡಿವಿ, ಆಮೇಲೆ ಸ್ವಲ್ಪ ಅದನ್ನ ರಾಸಾಯನಿಕವಾಗಿರ್ತಕ್ಕಂಥ ಒಂದು ಕ್ರಿಮಿನಾಶಕವನ್ನ ಸಿಂಪಡಣೆ ಮಾಡಿ ಅದನ್ನ ಒಂದು ಲೆಕ್ಕದೊಳಗೆ ಕಂಟ್ರೋಲ್. ಬೇರೆ ಏನು ಸಮಸ್ಯೆ ಬರುತ್ತೆ? ಬೇರೆ ಏನು ಸಮಸ್ಯೆ ಅಂದ್ರೆ ಸರ ದೊಡ್ಡದಾದ ಮೇಲೆ ಅದು ಏನಾಗುತ್ತೆ ಅಂತಂದ್ರೆ ಸರ ಕಾಯಿ ಆದ ಮೇಲೆ ಕಾಯಿ ಕೊರಕ ಅಂತಂದೇಳಿ ಬರುತ್ತೆ, ಮತ್ತೆ ಅದು ಗಿಡ ಬೆಳೀತಾ ಬೆಳೀತಾ ಕಾಂಡ ಕೊರಕ ಅಂತಂದೇಳಿನೂ ಕೂಡ ಬೆಳಿತೈತಿ. ಅದು ಒಂದು ಅಂಥ ಒಂದು ಹುಳುಗಳು ಕೂಡ ಬರ್ತಾವ್ರಿ, ಅಂದ್ರೆ ಅದು ಅದರ ಒಂದು ಟೊಂಗೆಗಳನ್ನ ಕಡಿಯೋದ್ರಿ, ಅವು ಈ ಒಂದು ಮಿಡತೆ ಅಂತಂದೇಳಿ ಬರ್ತಾರೆ ಮಿಡತೆ, ಮತ್ತೆ ಇನ್ನು ಉಳಿದಿರ್ತಕ್ಕಂಥ ಕೋರಿ ಹುಳ, ಮತ್ತೆ ಇವು ಬೇರೆ ಬೇರೆ ಇನ್ನು ಕೆಲವೊಂದಿಷ್ಟು ಹುಳಗಳು ಮತ್ತು ರೆಕ್ಕೆ ಹುಳಗಳು ಇವೆಲ್ಲ ಸರ ಕಡಿದು ಅವನ್ನೆಲ್ಲ ಕಾಂಡ ಕೊರಿತಾವ್ರಿ. ಮತ್ತೆ ಅಲ್ಲಿ ಹೂಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಅದು ಒಂದು ಮಕರಂದ ಇದಾಗಲಾರ್ದಂಗ ಅಂತವು ಕೂಡ ಪತಂಗಗಳು ಕೂಡ ಅದಕ್ಕೆ ಕಾಡ್ತಾವ್ರಿ. ಜೊತೆಗೆ ಒಂದು ಕಾಯಿಗಳಾದಾಗ ಕಾಯಿ ಮೇಲಿನೂ ಕೂಡ ಅದು ಕಾಯಿ ಕೊರಕ ಅಂತಂದೇಳಿ ಅಂಥ ಹುಳಗಳನ್ನು ಕೂಡ ಇದನ್ನ ಮಾಡ್ತಾವ್ರಿ. ಜೊತೆಗೆ ಎಲ್ಲ ರೀತಿಯಿಂದಲೂ ಕೂಡ ಅದು ಸಂರಕ್ಷಣೆ ಆಯಿತು, ತಪ್ಪಿಸಿಕೊಂಡು ಬಂತು ಅಂದರೂ ಕೂಡ ಹತ್ತಿರಿ, ಲಾಸ್ಟ್ ಅದು ಒಂದು ಅರಳತಕ್ಕಂಥ ಸಂದರ್ಭದೊಳಗ್ರಿ, ಅಂದ್ರೆ ಕಾಯಿ ಹೊಡಿತಕ್ಕಂಥ ಸಂದರ್ಭದೊಳಗೆ ಅದು ಕೆಟ್ಟ ಮಳೆ ಅಥವಾ ಕೆಡಕ್ ಮಳೆ ಅಂತಂದೇಳಿ ಬಂದಾಗ್ರಿ, ಆ ಮಳೆನೂ ಕೂಡ ಒಂದು ಇದ್ರೊಳಗ್ರಿ ಅತ್ತಿ ತೊಳೆಯೊಳಗೆ ಅದು ಏನಾದರೂ ಮಳೆ ಬಿತ್ತು ಅಂತಂದ್ರೆ ಅವಾಗಲೂ ಕೂಡ ಅದ್ರ ಅಲ್ಲೇ ಸಸಿ ನಾಡ್ತಕ್ಕಂಥ ಒಂದು ಸಂದರ್ಭನೂ ಕೂಡ ಬರುತ್ತೆ. ಹಂಗಾಗಿ ಇವೆಲ್ಲ ತಪ್ಪಿಸ್ಕೊಂಡು ಬಂದಾಗ ಹತ್ತಿ ಉತ್ಕೃಷ್ಟವಾದಂಥ ಒಂದು ಬೆಳೆ ನಮಗೆ ಕೈಗೆಟುಕಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಇದು ಮಳೆಗಾಲ ಕಡಿಮೆ ಆಗ್ತಾ ಇರುವ ಸಂದರ್ಭದಲ್ಲಿ ಬಿತ್ತನೆ ಮಾಡೋದು ಸೂಕ್ತ ಸರ್. ಆದ್ರೆ ಹಂಗ ಅನ್ಕೊಂಡು ಅದನ್ನ ಒಂದು ಬಿತ್ತುವ ತತಿಯನ್ನ ನಾವು ತಪ್ಪಿಸಕ್ಕಾಗಲ್ಲ ಸರ್. ಅದು ಆಕ್ಚುಲಿ ಬಿತ್ತನೆ ಮಾಡ್ತಕ್ಕಂಥ ಅವಧಿಯನ್ನ ಮಿಸ್ ಮಾಡಿದ್ರೆ ಅದನ್ನು ತಪ್ಪಿಸ್ಕೊಂಡು ಅಂತಂದ್ರೆ ಸರ್ ನೆಕ್ಸ್ಟ್ ಅದು ಸರಿಯಾದ ರೀತಿಯಲ್ಲಿ ಫಸಲು ತಿಂಗಳ ಬೆಳೆ ಇದು ಸರ್. ಅದು ಆಕ್ಚುಲಿ ಒಂದು 6-8 ತಿಂಗಳ ಬೆಳೆ ಸರ್ ನಮ್ದು. 6-8 ತಿಂಗಳು ಅಂದ್ರೆ ನಾವು ಮಾರ್ಚ್ ಒಳಗೆ ಬಿತ್ತನೆ ಮಾಡಿದ್ರೆ ಸರ್ ನವೆಂಬರ್ ಡಿಸೆಂಬರ್ ಕ್ಲೋಸ್ ಆಗಿಬಿಡುತ್ತೆ ಸರ್ ಅದು. ಆಮೇಲೆ ನಾವು ಅದು ರಂಟಿ ಹೊಡೆದು ನಾವು ಸ್ವಲ್ಪ ಹೊಲ ತಯಾರಿ ಮಾಡ್ಕೊಂಡ್ರೆ ಓಕೆ ರೀ, ಹಂಗೂ ಮಾಡ್ಬೋದು. ಇಲ್ಲ ಅಂತಂದ್ರೆ ಅದು ಬೇಡ ನಮ್ಗೆ ಇನ್ನೊಂದು ಬೆಳೆ ಬೆಳಕೊಳ್ಳೋಣ, ಯಾಕೋ ಸ್ವಲ್ಪ ಇದು ಏನಂತಂದ್ರೆ ಭೂಮಿ ಫಲವತ್ತತೆ ಐತಿ ಅನ್ನೋದು ನಮಗೆ ಕಂಡು ಬಂತು ಅಂತಂದ್ರೆ, ನಮ್ಮ ಒಂದು ಕೊಳೆ ಬಾವಿಗಳಿಗೂ ನೀರು ಹೆಚ್ಚಿತ್ತು ಅಂತಂದ್ರೆ ಅವಾಗ ಏನು ಮಾಡ್ತೀವ್ರಿ ನಾವು ಒಂದು ಸ್ವಲ್ಪ ಮೆಕ್ಕೆಜೋಳವನ್ನು ಬೆಳಿತೀವಿ ಸರ್. ಮೆಕ್ಕೆಜೋಳನ ಬೆಳೆದಾಗ ಅದು ಮೆಕ್ಕೆಜೋಳ ಫೆಬ್ರವರಿಗೆ ಎಂಡ್ ಆಗಿಬಿಡ್ತು ಸರ್, ಅದೊಂದು ಒಂದು 3.5-4 ತಿಂಗಳು ಕಂಪ್ಲೀಟ್ ಆಗುತ್ತೆ ಸರ್. ಅವಾಗ ನಾವು 1-1.5 ತಿಂಗಳು ಮತ್ತು ಏನು ಮತ್ತೆ ನಾವು ಹತ್ತಿ ಬಿತ್ತಬೇಕಾಗುತ್ತಲ್ರಿ, ಅವಾಗ 1-1.5 ತಿಂಗಳು ಸ್ವಲ್ಪ ನೆಗಲಿ ಹೊಡೆದು ಮತ್ತೆ ಕುರಿಗಿರಿ ತರಿಬಿಸಿ ಹೊಲಕ್ಕೆ ಮತ್ತಿಷ್ಟು ಹೊಲದೊಳ ತಿಪ್ಪಿಯೊಳಗಿದ್ದಂಥ ಗೊಬ್ಬರ ಹಾಕಿ ನೆಕ್ಸ್ಟ್ ಅದನ್ನು ಮತ್ತೆ ಭೂಮಿಯನ್ನು 2-3 ಸರಿ ಹರಿಗಿ ಅದ ಮಾಡ್ತೀವಿ ಸರ್. ಈ ರೀತಿಯಲ್ಲಿ ನಾವು ಅದನ್ನ ಫಲವತ್ತತೆಯನ್ನು ಮಣ್ಣಿನ ಸತ್ವವನ್ನು ಹೆಚ್ಚು ಮಾಡ್ಲಿಕ್ಕೆ ಇಷ್ಟೆಲ್ಲ ಶ್ರಮ ವಹಿಸಬೇಕು. ಮೊದಲಿನಿಂದಲೂ ನಾವು ಸ್ವಲ್ಪ ಅಪ್ಪರೆಲ್ಲ ಮಾಡ್ತಿದ್ದರಿ, ಆದ್ರೆ ನಮ್ಮಷ್ಟು ಒಂದು ಸ್ವಲ್ಪ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಿದ್ದಿಲ್ಲ ರೀ ಅವರು, ತಮಗೆ ತಕ್ಕಂಗೆ ತಮ್ಮ ಒಂದು ನಾಲೆಜಿಗೆ ತಕ್ಕಂಗೆ ಮಾಡ್ತಿದ್ದಿಲ್ಲ ಅವರು. ಆದ್ರೆ ನಾವಿಲ್ಲಿ ಹೆಚ್ಚು ಆದಾಯ ಬೇಕು, ಜೊತೆಗೆ ಭೂಮಿಯ ಸತ್ವವನ್ನು ಕಾಪಾಡಬೇಕು ಅನ್ನುವಂಥ ಉದ್ದೇಶದಿಂದ ಇಷ್ಟೆಲ್ಲ ಮಾಡಬೇಕಾಗುತ್ತೆ ಸರ್ ನಾವು. ಈಗ ಸುಮಾರು 8 ತಿಂಗಳ ಅವಧಿಯ ಈ ಬೆಳೆ ಸರಿ 8-10 ತಿಂಗಳು ಸರ್ ಟೋಟಲಿ, ಅಂದ್ರೆ 8 ತಿಂಗಳೊಳಗೆ ಮಾತ್ರ ಬರಂಗಿಲ್ಲ ಸರ್. 2-3 ಬಾರಿ ರೋಗ ಬಾಧೆಗಳು ಬರಬಹುದು. 2-3 ಸಾರಿ ಅನ್ನಕ್ಕೇನು ಸರ್, ಅದು ನಮ್ಮ ಒಂದು ಸುದೈವ ಜೊತೆಗೆ ಪ್ರಕೃತಿ ನಮ್ಮ ಮೇಲೆ ಒಂದ್ ಸ್ವಲ್ಪ ಒಳ್ಳೆ ಒಂದು ಕರುಣೆ ತೋರ್ತು ಅಂತಂದ್ರೆ ಅಲ್ಲಿ ರೋಗಾದಿಗಳು ಬಹಳ ಬರಂಗಿಲ್ಲ ಸರ್. ಪ್ರಕೃತಿ ಹಲವಾರು ರೀತಿಯಲ್ಲಿ ಅದೇನಾಯ್ತು, ಸ್ವಲ್ಪ ಹೆಚ್ಚು ಕಮ್ಮಿ ಏನಾದರೂ ಮಳೆಗಾಲ ಅಥವಾ ಈ ಒಂದು ಮಳೆಗಾಲ ಬರದೇ ಇದ್ರೂ ಕೂಡ ಒಂದು ವಾತಾವರಣದೊಳಗೆ ವೈಪರೀತ್ಯಗಳು ಉಂಟಾಯಿತು ಅಂತಂದ್ರೆ ಸಾಕಷ್ಟು ರೀತಿಯ ಒಂದು ಸಮಸ್ಯೆಗಳ ಸಂಭವಿಸಿ ಬಿಡ್ತಾವೆ ಸರ್. ಆದರೂ ನಮಗಿಲ್ಲಿ ಹತ್ತಿ ಬಿತ್ತಿದಾಗಲಿಂದನೂ ಕೂಡ ಯಾವುದು ಕಡಿಮೆ ಲಾಭಾಂಶ ಅನ್ನುವಂಥದ್ದಂತೂ ಬಂದಿಲ್ಲ ಸರ್. ನಾವೆಷ್ಟು ಶ್ರಮ ಹಾಕ್ತೀವಿ ಆ ಶ್ರಮಕ್ಕೆ ತಕ್ಕಷ್ಟು ಪ್ರತಿಫಲ ಅಂತೂ ಹತ್ತಿ ಬೆಳೆಗಳಿಗೆ ಮಾರುಕಟ್ಟೆ ಸರ್. ಮಾರುಕಟ್ಟೆಯಲ್ಲಿ ನಾವೇನ್ ಮಾಡ್ತೀವಿ ಸರ್, ಇಲ್ಲಿ ಕೊಪ್ಪಳ ಮತ್ತು ಕುಕನೂರ್ ಒಳಗ ಇಲ್ಲೆಲ್ಲ ರೇಟ್ ಅನ್ನ ನೋಡ್ತೀವಿ ಸರ್. 1 ಎಕರೆಕ 20 ಕ್ವಿಂಟಾಲ್ ಬಂದರೂ ಕೂಡ ನಮ್ಮ ಲೆಕ್ಕದೊಳಗೆ ಒಂದು 6-8 ಟನ್ ಬರುತ್ತೆ ಸರ್. ನಮ್ದು ಒಟ್ಟು 4 ಎಕರೆಕ್ಕೆ 6-8 ಟನ್ ಬರುತ್ತೆ ಸರ್. ಅಂದರೆ 6-8 ಟನ್ ಅಂತಂದ್ರೆ ಒಂದು ಲೋಡ್ ಆಗುವಷ್ಟು ನಮ್ಗೆ ಆರಾಮಾಗಿ ಸಿಕ್ಕ ಸಿಗುತ್ತೆ ಸರ್. ನಮಗೆ ಸ್ವಲ್ಪ ಸಂಬಂಧಪಟ್ಟಿರ್ತಕ್ಕಂಥವ್ರು ಸ್ವಲ್ಪ ಆದೋನಿ ಒಳಗೆ ನಮಗೆ ಹೆಚ್ಚಿನ ಒಂದು ರಿಲೇಟಿವ್ಸ್ ಇದ್ದಾರೆ ಸರ್, ಅಲ್ಲಿ ಅವ್ರ ಹತ್ತಿ ವ್ಯಾಪಾರಸ್ಥರೇ ಅವರು ಸರ್. ಅವರಿಂದ ನಾವು ಸ್ವಲ್ಪ ತಿಳ್ಕೊಂಡು ಈ ರೀತಿ ಮಾಡಕತ್ತೀವಿ ಸರ್. ಅಲ್ಲಿಗೆ ನಾವು ಒಂದು ಲೋಡ್ ಆದ್ರೆ ಕಳಿಸಿಬಿಡ್ತೀವಿ ಸರ್. ಕಳಿಸಿದಾಗ ಅವರು ಸ್ವಲ್ಪ ನಮಗೆ ಇಲ್ಲಿಗಿಂತ ಹೆಚ್ಚಿನ ರೀತಿಯ ಲಾಭಾಂಶವನ್ನ ನಮಗೆ. ಎಷ್ಟು ಎಕರೆ ನೀವು ಹತ್ತಿ ಬೆಳೆದು ಹೆಚ್ಚಾಗಿ? ಸರ್ 4 ಎಕರೆದೊಳಗೆ ಬೆಳಿತೀವಿ ಸರ್. 4 ಎಕರೆದೊಳಗೆ 80 ಕ್ವಿಂಟಲ್ವರಿ ಇಲ್ಲಿವರೆಗೆ ಅಂತಂದ್ರೆ ಸರ್ 75, 76 ಅಥವಾ 80 ಕ್ವಿಂಟಲ್ ಒಳಗೆ ಬಂದಿದೆ ಸರ್ ನಮ್ಗೆ 4 ಎಕರೆದಲ್ಲಿ ಸರ್. ಅಂದ್ರೆ ನಮ್ಮ ಒಂದು ಊಹೆಗಳು ಒಟ್ಟು 1 ಎಕರೆಗೆ 20 ಕ್ವಿಂಟಲ್ ತೆಗಿಬೇಕು ನಾವು ಅಷ್ಟೇ ಸರ್. ಅವರು ಹೇಳ್ತಾರೆ ಸರ್ ಅವರೆಲ್ಲ ಹತ್ತಿ ಬೀಜ ಕೊಡಬೇಕಾದಾಗ ಇದೆಲ್ಲ ಚಲೋ ಕ್ವಾಲಿಟಿ ಐತಿ, ಇದು 32 ಕ್ವಿಂಟಲ್ ಬರುತ್ತಾ 30 ಕ್ವಿಂಟಲ್ ಬರುತ್ತಾ ಅಂತಾರೆ. ಅವೆಲ್ಲ ಸರ ನಾವು ಅದನ್ನ ಭೂಮಿಯನ್ನು ಅದ ಮಾಡಿ ನಾವು ಬೆಳೆದ ನಾವು ಶ್ರಮ ವಹಿಸಿದಂಗೆ ನಾವು ಕಷ್ಟಪಟ್ಟಂಗೆ ಬರುತ್ತೆ ಸರ್. ಅದು ಆದ್ರೆ ನಾವು ಹೆಂಗ ನಮ್ಮ ಒಂದು ಅನುಕೂಲತೆಗೆ ತಕ್ಕಂಗ ಭೂಮಿಯ ಒಂದು ಕ್ವಾಲಿಟಿ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ರೀ, ನಾವೆಲ್ಲ ನೋಡಿದಾಗ ಒಂದು 20 ಕ್ವಿಂಟಲ್ನೊಳಗಂತೂ 1 ಎಕರೆಗೆ ತೆಗೆದಿಲ್ಲ ಸರ್ ನಾವು. ಹೆಚ್ಚ ಬರುತ್ತೆ ಅದ್ರೊಳಗಂತೂ ಬಂದಿಲ್ಲ ಸರ್. 1 ವರ್ಷ ಹೆಚ್ಚಿನ ರೋಗಾದಿಗಳು ಬಂದು ಕೂಡ 18 ಕ್ವಿಂಟಲ್ನೊಳಗಂತೂ ನಾವು ಯಾವತ್ತೂ ತೆಗೆದಿಲ್ಲ ಸರ್, ಚಲೋನ ಬಂದಿದೆ ಸರ್. ಈಗ ನೀವು ಮಾರ್ಕೆಟ್ ಇಲ್ಲಿ ರೇಟ್ ಒಳ್ಳೆ ರೇಟ್ ಸಿಗ್ತಾರೆ ಅಂತ, ಇಲ್ಲಿಗೂ ಅಲ್ಲಿಗೂ ಎಷ್ಟು ವ್ಯತ್ಯಾಸ ಆಗ್ತದೆ ಸರ್? ಇಲ್ಲಿಗೂ ಅಲ್ಲಿಗೂ ಒಂದು ಕ್ವಿಂಟಲ್ಗೆ 500-600 ರೂಪಾಯಿ ಅಷ್ಟು ವ್ಯತ್ಯಾಸ ಆಗುತ್ತೆ ಸರ್. ಇವರು ಕೂಡ ಕಳಿಸೋದು ಆಂಧ್ರ ಪ್ರದೇಶದ ಕರ್ನೂಲು ಅಥವಾ ಮತ್ತಲ್ಲಿ ಆದವನ್ನ ಎಲ್ಲಿಗೆ ಕಳಿಸ್ತಾರೆ ಸರ್, ಇವರು ಕೂಡ ನಮ್ಮ ಕರ್ನಾಟಕದ ವ್ಯತ್ಯಾಸ. ಅಂದ್ರೆ ರೈತರಿಗೆ ತೊಂದರೆ ಅಲ್ವಾ ಸರ್? ಅಂದ್ರೆ ರೈತರು ನಾವು ವಿಚಾರ ಮಾಡ್ದಂಗೆ ಯಾರು ಮಾಡಂಗಿಲ್ಲ ಸರ್. ಯಾಕಂದ್ರೆ ಸರ್ ನಾವು 70-80 ಕ್ವಿಂಟಲ್ ಬೆಳಿತೀವಿ, ನಾವೇನೋ ಒಂದ್ ಕಡೆ ಅದನ್ನ ಸಂಗ್ರಹ ಮಾಡಿಕೊಂಡು ಲಾಸ್ಟ್ ಇದೆಲ್ಲ ಕಟಾವ್ ಆದ ತಕ್ಷಣ ನಾವು ಅಲ್ಲಿವರೆಗೂ ಸ್ವಲ್ಪ ಸಾಲ ಸೂಲ ಅಥವಾ ನಾವು ಸ್ವಲ್ಪ ಪ್ರೈವೇಟ್ ವರ್ಕ್ ಮಾಡೋದ್ರಿಂದ ಸ್ವಲ್ಪ ನಮ್ಗೆ ಆಳುಗಳಿಗೆ ಕೂಲಿ ಕೊಡ್ಲಿಕ್ಕೆ ನಮಗೆ ಸಮರ್ಥರಿದ್ದೀವಿ ಸರ್ ನಾವು. ಹಂಗಿದ್ದಾಗ ನಾವು ಅದನ್ನ ಸಂಗ್ರಹ ಮಾಡಿಕೊಂಡು ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವು ಬೇರೆ ಮಾರುಕಟ್ಟೆ ಎಲ್ಲ ಇಲ್ಲಿದು ಕರ್ನಾಟಕ ಮಾರ್ಕೆಟ್ಗೂ ಮತ್ತು ಆಂಧ್ರದ ಮಾರ್ಕೆಟ್ಗೂ ವ್ಯತ್ಯಾಸ ನೋಡ್ಕೊಂತೀವಿ ಸರ್. ಟ್ರಾನ್ಸ್ಪೋರ್ಟ್ ಚಾರ್ಜ್ ಇಷ್ಟು ಹೋದ್ರೂ ಕೂಡ ನಮ್ಗೆ ಇಷ್ಟು ಉಳಿಯುತ್ತೆ ಅನ್ನುವಂತ ಒಂದು ಲಾಭಾಂಶವನ್ನ ನಿರೀಕ್ಷೆ ಯಾವುದು ಎಲ್ಲಿ ಕೊಟ್ಟರೆ ನಮ್ಗೆ ಲಾಭ ಹೆಚ್ಚಾಗುತ್ತೆ ಅನ್ನೋದನ್ನ ನೋಡ್ಕೊಂಡು ಅಲ್ಲಿ ಕಳಿಸ್ತೀವಿ ಸರ್. ನಿಮ್ಗೆ ಅಲ್ಲೆಲ್ಲ ಸ್ಪಾಟ್ ಪೇಮೆಂಟ್ ಅಥವಾ ಹೇಗೆ ಸರ್? ಅಕೌಂಟ್ ಪೇ ಮಾಡ್ತಾರೆ ಸರ್. ನಮ್ದಿನ ಕಳಿಸಿರ್ತಕ್ಕಂಥ ಲಾರಿ ಮುಟ್ಟಿರಂಗಿಲ್ಲ ಸರ್ ನಮ್ಗೆ, ಇಲ್ಲಿ ಊರು ಮುಟ್ಟಿರಂಗಿಲ್ಲ, ಆದ್ರೆ ನಮ್ಗೆ ಪೇಮೆಂಟ್ ಹಾಕಿರ್ತಾರೆ ಸರ್ ಅವರು. ತೂಕ ಎಲ್ಲ ಇಲ್ಲೇ ಮಾಡ್ತಾರೆ ಸರ್. ಇಲ್ಲಿ ಅವರು ವೇಬ್ರೇಜ್ ಕಾಟ ಸರ್, ಅವ್ರಿಗೆ ಕೂಡ ನಾವು ಒಂದ್ ಟೈಮ್ ಕೊಪ್ಪಳದಲ್ಲಿ ಮಾಡಿ ಕಳಿಸಿರ್ತೀವಿ ಸರ್. ಅಲ್ಲಿ ಕೂಡ ಹೋದಾದ್ಮೇಲೆ ನಮ್ಗೇನು ವೇರಿಯೇಷನ್ ಬಹಳ ಕಾಣಂಗಿಲ್ಲ ಸರ್. ಒಂದು 1/4 ಕ್ವಿಂಟಲ್ ಅಥವಾ 50 ಕೆಜಿ, ಒಂದು 60 ಕೆಜಿನೋ ಎಷ್ಟು ಬಹಳ ಅನ್ಸಂಗಿಲ್ಲ ಸರ್. ಅದೇನು ಕೆಲವು ಟೈಮ್ ಡ್ರೈವರ್ ಕುಂತಟ್ಟು ಕಾಟ ಮಾಡಿಸಿರ್ತಾರ ಅಥವಾ ಅಲ್ಲಿ ಇಳಿದು ಮಾಡಿಸಿರ್ತಾರ, ಅವ್ರು ಸ್ವಲ್ಪ ಡೌಟ್ ಅನ್ಸುತ್ತೆ. 50-60 ಕೆಜಿ ಏನು ನಮ್ಗೇನು ವ್ಯತ್ಯಾಸ ಅನ್ಸಂಗಿಲ್ಲ ಸರ್. ಅಂದ್ರೆ ಅದು ಸ್ವಲ್ಪ ರೇಟ್ ಜಾಸ್ತಿ ಸಿಗುತ್ತಲ್ಲ ಸರ್. ಹಂಗಾಗಿ ನಾವು ಅಲ್ಲಿದ ಅಂದ್ರೆ ನಮ್ಮ ಒಂದು ರಿಲೇಟಿವ್ಸ್ ಇರೋದ್ರಿಂದ ನಮ್ಗೇನು ಅಷ್ಟೊಂದು ವ್ಯತ್ಯಾಸ ಅನ್ಸಿಲ್ಲ ಸರ್. ಎಷ್ಟು ರೇಟ್ ಇದೆ ಇಲ್ಲಿ ಕ್ವಿಂಟಲ್ ಸರ್? ಇವಾಗ ನೋಡ್ರಿ ಕ್ವಿಂಟಲ್ಗೆ, ಅದು ಮಳಿ ಇರಲಾರ್ದಂತ ಸಂದರ್ಭದೊಳಗನ ಸರ್ ಅದು ಒಳ್ಳೆ ಚಲೋ ಹತ್ತಿ ಇತ್ತು ಅಂತಂದ್ರ 5-5.5 ಸಾವಿರ ಅಥವಾ 6 ಸಾವಿರ ಕ್ವಿಂಟಲ್ಗೆ ಇರುತ್ತೆ ಸರ್. ಅದು ಆ ವರ್ಷ ಒಂದು ಏನೋ ಇಳುವರಿ ಜಾಸ್ತಿ ಬಂದಿಲ್ಲ ಅಂದ್ರೆ 7,000 ಆಗಿದೆ ಸರ್ ಅದು. ಆದ್ರೆ ಇವಾಗ ಮಳೆಗಾಲದೊಳಗೆ ಏನ್ ಮಾಡ್ತಾರೆ ಸರ್, 4,800, 4,400 ಈ ರೀತಿ ಮಾಡ್ತಾರೆ ಸರ್. ಅದು ಅವ್ರೇನ್ ಅನ್ಕೊಂಡ್ಬಿಟ್ಟಿರ್ತಾರೆ ಮಳೆಗಾಲದೊಳಗೆ ಹೆಂಗಾದ್ರೆ ಕೊಡ್ತಾರೆ ಜನ, ಜೊತೆಗೆ ಏನಂದ್ರೆ ಹತ್ತಿ ಅದು ಸ್ವಲ್ಪ ತೊಯ್ದಿರುತ್ತೆ ಅಥವಾ ಅದು ನಾವೆಲ್ಲ ಶೇಖರಣೆ ಮಾಡಿಟ್ಟಾಗ ಅದು ಕಪ್ ಬರುತ್ತಾ, ಅಂದ್ರೆ ಅದು ಮುಂದೆ ಮಾರ್ಕೆಟಿಂಗ್ ನಮಗೆ ಸ್ವಲ್ಪ ಎಫೆಕ್ಟ್ ಆಗುತ್ತಾ ಅನ್ನುವಂಥ ಉದ್ದೇಶ ಆ ಒಂದು ವ್ಯಾಪಾರಸ್ಥರತಕ್ಕ ಇರುತ್ತೆ ಸರ್. ಆದ್ರೆ ನಾವೇನ್ ಮಾಡ್ತೀವ್ರಿ, ನಾವೆಲ್ಲ ಇದೆಲ್ಲ ಮಳೆಗಾಲ ಹಿಮ್ಮೆಟ್ಟಿದ ಮೇಲೇನೆ ಎಲ್ಲ ಡಿಸೆಂಬರ್ ಮೂಮೆಂಟ್ ಜನವರಿ ಮೂಮೆಂಟ್ ಕೊಡ್ತೀವಿ ಸರ್ ನಾವು. ಹಂಗಾದಾಗ ಅವಾಗ ಮಳೆಗಾಲ ಇರಲ್ಲ ಸರ್, ಸ್ವಚ್ಛಾಗಿ ಕ್ಲೀನಾಗಿ ಒಣಗಿರುತ್ತೆ ಸರ್ ಅದೆಲ್ಲ. ಅವಾಗ ನಮ್ಗೆ ಅದಕ್ಕೆ ಲಾಭಾಂಶ ಅಂತ ಅನಿಸುತ್ತೆ ಸರ್ ನಮಗೆ. ಒಳ್ಳೆ ಬೆಲೆನೂ ಸಿಗುತ್ತೆ, ಒಳ್ಳೆ ಬೆಲೆನೂ ಸಿಗುತ್ತೆ ಸರ್. ಜೊತೆಗೆ ನಮ್ಗೆ ಮಾರ್ಕೆಟ್ನೊಳಗೆ ನಮ್ಮ ಒಂದು ಮಾಲಿಗೆ ಒಳ್ಳೆ ಒಂದು ಹೆಸರು ಇದೆ ಸರ್ ನಮ್ಗೆ. ವೆಂಕಪ್ಪ, ಇದ್ರ ಜೊತೆಗೆ ನೀವು ಹೈನುಗಾರಿಕೆ ಎಲ್ಲ ಮಾಡ್ತಾ ಇದ್ರಿ? ಹೌದು ಸರ್. ಹೈನುಗಾರಿಕೆ ಯಾವಾಗ್ಲಿಂದ ಶುರು ಮಾಡಿದ್ರಿ ಸರ್? ಹೈನುಗಾರಿಕೆಯನ್ನು ಕೂಡ ಈಗ ನಾವು ಒಂದು 8 ವರ್ಷ ಆಯ್ತು ಸರ್ ನಾವು. ಮೊದಲು ಸ್ವಲ್ಪ ಜವಾರಿ ಆಕಳುಗಳಿದ್ದು ಸರ್ ನಾವು, ಮತ್ತೆ ಎಮ್ಮೆಗಳು ಅಂತೂ ಯಾವಾಗಲೂ ಇದ್ದೇ ಇದ್ದು ಸರ್. ಈಗ ಜವಾರಿ ಆಕಳದ ಒಂದು ಅದಕ್ಕೆಲ್ಲ ಸ್ವಲ್ಪ ಕಷ್ಟಪಡ್ತಕ್ಕಂಥದ್ದು ಜಾಸ್ತಿ ಆಯ್ತ್ರಿ. ಜೊತೆಗೆ ಅದು ಕಷ್ಟಪಟ್ಟರೆ ಕೂಡ ಅದು ಇಳುವರಿ ಜಾಸ್ತಿ ಕೊಡಲಿಲ್ಲ ಸರ್ ಅದು ಹಾಲನ್ನು. ಹಂಗಾಗಿ ಸರ್ ನಾವೇನ್ ಮಾಡಿದ್ವಿ, ಆಕಳುಗಳು ಬೇಡ ಅಂತೇಳಿ ಎಮ್ಮೆಗಳನ್ನೇ ಒಂದು 4 ಎಮ್ಮೆಗಳನ್ನ ಇದಾವ ಸರ್ ಇವಾಗ. ಆದ್ರೆ ಅದರೊಳಗೆ ಒಂದ್ 2 ಹಿಂಡುತ್ತವ ಸರ್, ಇವಾಗ ಹಾಲು ಕೊಡ್ತಾವ, ಇನ್ನೆರಡಂತೂ ಹಾಲು ಕೊಡಂಗಿಲ್ರಿ. ಆದ್ರೆ ಕಂಟಿನ್ಯೂ ವರ್ಷ ಪೂರ್ತಿ ನಾವು ಈ ಎಲ್ಲ ಹೈನುಗಾರಿಕೆ ಮತ್ತು ಕೃಷಿಯೊಳಗೆ ತೊಡಸ್ಕೊಂಡ ಮೇಲ್ರಿ 10 ವರ್ಷ ಆಯ್ತ್ರಿ, ಒಂದು ದಿನ ನಮ್ಮ ಮನೆಯೊಳಗೆ ಹೈನ ತಪ್ಪಿಲ್ಲ ಸರ್. 2 ಆಕಳು 2 ಎಮ್ಮೆಗಳು ಈದವೇನು ಕಟ್ಟುಗಳಾದ ತಕ್ಷಣ ರೀ, ಇನ್ನೆರಡು ಎಮ್ಮೆಗಳು ಆಲ್ರೆಡಿ ಇಳಿದ್ ಬಿಡ್ತಾವ ಸರ್. ಹಂಗಾಗಿ ನಮ್ಗೆ ವರ್ಷ ಪೂರ್ತಿನೂ ಹಾಲು ಸಿಗ್ತಾವ್ರಿ. ಆದ್ರೆ ನಾವು ಹಾಲು ಮಾರಂಗಿಲ್ಲ ಸರ್. ನಾವು ಹೈನುಗಾರಿಕೆ ಮಾಡಿದ್ದು ಹಾಲು ಮಾರಕ್ಕ ಹಾಲು ಮಾರಂಗಿಲ್ಲ ಸರ್. ನಾವು ನಿಮ್ಮ ಮನೆಗೆ ಮನೆಗೆ ಉಳಿಸಿಕೊಂಡು ಸರ ನಾವು ಬೆಣ್ಣೆ ತೆಗಿತೀವಿ ಸರ್. ಬೆಣ್ಣೆ ತೆಗ್ದಾಗ ಏನಾಗುತ್ತೆ, ಮೊಸರು ಸಿಗುತ್ತಾ ಮಜ್ಜಿಗೆ ಸಿಗ್ತಾವ ಸರ್ ನಮ್ಗೆಲ್ಲ. ಹಂಗಾಗಿ ಅದು ಈಗ ಹಾಲಿಗಿಂತಲೂ ಸರ, ಹಾಲಂದ್ರೆ ಆಕಳದ ಹಾಲಾದ್ರೆ ಸರ ಅದು ತಿಳುವಾದ ಹಾಲು ಇರುತ್ತೆ ಸರ್, ಅಂದ್ರೆ ಅದು ಗಟ್ಟಿರಂಗಿಲ್ಲ. ಆದ್ರೆ ಎಮ್ಮೆ ಹಾಲು ಗಟ್ಟಿರುತ್ತೆ. ಗಟ್ಟಿದ್ದಾಗ ಒಂದು ಎಮ್ಮೆ ಒಂದಿನ ಕರೆಕ್ಟ್ ಆಗಿ ನಾವು ಹತ್ತಿ ಕಾಳು ಇಡ್ತೀವಿ ಸರ್. ಹತ್ತಿ ಕಾಳು ಮತ್ತೆ ಇಲ್ಲಿ ಮೆಕ್ಕೆಜೋಳ ಮತ್ತು ಸಜ್ಜೆಯ ಫುಡ್ ಅನ್ನು ಇಡ್ತೀವಿ ನಾವು. ಇವನ್ನೆಲ್ಲ ಇಟ್ಟಾಗ ಒಂದಿನಕ್ಕೆ 1 ಎಮ್ಮೆ 1.5 ಕೆಜಿ ಬೆಣ್ಣೆ ಕೊಡಿ ಸರ್. 2 ಎಮ್ಮೆ ಅಂದ್ರೆ 1/2 ಕೆಜಿ ಸರ್. ಅಂದ್ರೆ 1 ಕೆಜಿ ಬೆಣ್ಣೆ ರೇಟ್ ಇವಾಗ 600 ರೂಪಾಯಿ ಸರ್. ಅಂದ್ರೆ 300 ರೂಪಾಯಿ ಕಂಪಲ್ಸರಿ ಒಂದ್ ದಿನಕ್ಕೆ ಮಾರ್ತಾರೆ ಸರ್. ಎಂತ ಕಡಿಮೆ ಅಂದ್ರೂ ಕೂಡ 200 ಅಂತ ಬಂದ ಬರ ಸರ್. ಆದ್ರೆ ಹಾಲು ಮಾರಿದ್ರು ಕೂಡ 200 ಸಿಗುತ್ತಂದ್ರೆ ನಾವು ಕೊಡಂಗಿಲ್ಲರಿ. ಅದು 500 ಸಿಗುತ್ತಂದ್ರೆ ಕೊಡಂಗಿಲ್ರಿ. ಜೊತೆಗೆ ಹಾಲು ಮತ್ತೆ ಚಾಕಲ್ರಿ ಮತ್ತೆ ಹುಡುಗರಿಗೆ ಊಟಕ್ಕೆ ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ನಮ್ಗೆ ಮನೆ ಬಳಕೆಗೆ ಹಾಲು ಯಥೇಚ್ಛವಾಗಿ ಬಳಸಬಹುದ್ರಿ. ಬೆಣ್ಣೆ ಮಾರುಕಟ್ಟೆಗೆ ಎಲ್ಲಿ ಹೋಗ್ತಾರೆ ಸರ್? ಬೆಣ್ಣೆ ಮಾರುಕಟ್ಟೆಗೆ ನಾವೇನು ಮಾರಕ್ ಹೋಗಂಗಿಲ್ರಿ. ಆದ್ರೆ ಅವರೇ ನಮ್ಮೆಲ್ಲ ಫೋನ್ ನಂಬರ್ ತಗೊಂಡ್ರಿ, ಈ ಒಂದು ಎಂಪ್ಲಾಯಿಗಳನ್ನೇ ನಮಗೆಲ್ಲ ನಮ್ಮ ಇನ್ನೂ ನಮ್ಮ ಮನೆಯೊಳಗೆ ಬೆಣ್ಣೆ ಇರಲ್ರಿ, ಅವ್ರ ನಮ್ಗೆ 1/2 ಕೆಜಿ ಬೇಕು, 1 ಕೆಜಿ ಬೇಕು, 2 ಕೆಜಿ ಬೇಕು ಅಂತೇಳಿ ಈ ರೀತಿ ವ್ಯಾಪಾರಸ್ಥರು ಎಲ್ಲರೂ ನಾವು ಅಲ್ಲಿಗೆ ಹೋಗಲಾರ್ದಕ್ಕಿಂತಲೂ ಪೂರ್ವ ಫೋನ್ ಮಾಡಿ ನಮ್ಗೆಲ್ಲ ಕೇಳ್ತಾರೆ. ಬೆಣ್ಣೆ ನಿರಂತರ ನಿಮ್ಮನೆಯಲ್ಲಿ? ಹೌದು ಸರ್, ಹೌದು. ನಮ್ಮ ತಂಗಿಯವರು ಬೆಣ್ಣೆನ ತೆಗಿತಾರೆ ಸರ್. ಅವರು ನಿರಂತರವಾಗಿ ನಮ್ಮ ಅಜ್ಜಿಯವರು ಮಾಡ್ತಿದ್ದಾರೆ, ಈಗ ನಮ್ಮ ತಂಗಿಯವರ ಮಾಡ್ತಾ ಇದ್ದಾರೆ ಸರ್.